ಕುಟುಂಬದ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಲಗತ್ತಿಸಬೇಕು. ಎನ್ಬಿಸಿ ಎಫ್ ಡಿ ಸಿಯ ಸಾಲ ಯೋಜನೆಗಳ ಬಗ್ಗೆ ಈ ಎಲ್ಲ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಪ್ರಿಯಾ, ನಿನಗೆ ನನ್ನ ಮತ್ತು ಶ್ರೋತೃಗಳೆಲ್ಲರ ವತಿಯಿಂದ ಧನ್ಯವಾದ. ಧನ್ಯವಾದ.